ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಈಗ ವೇಳೆ 5:30 ಸೋಲು ಎನ್ನುವುದು ನಾವು ಪ್ರಗತಿಯ ಹಾದಿಯಲ್ಲಿದ್ದೇವೆ ಅನ್ನುವುದರ ಸೂಚನೆ. ಸೋಲನ್ನೇ ಇಂಧನವಾಗಿಸಿಕೊಳ್ಳುವ ತಾಳ್ಮೆ ಬೆಳೆಸಿಕೊಂಡು ಮುಂದೆ ಸಾಗೋಣ. ಹಿತ ನುಡಿ. ಆತ್ಮೀಯ ಶ್ರೋತೃಗಳಿಗೆಲ್ಲೋ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರ. ಆಕಾಶವಾಣಿ ಭದ್ರಾವತಿ. ಈಗ ಕೆಲವು ಚಿತ್ರಗೀತೆಗಳು ಆರಂಭಕ್ಕೆ ಕೇಳಿ. ತಾರಕ್ ಚಿತ್ರದ ಗೀತೆ, ಹಾಡಿದ್ದಾರೆ ಇಂದು ನಾಗರಾಜ್ ಹಾಗೂ ವಿಜಯ್ ಪ್ರಕಾಶ್. ಹರಿಸಂತೋಷ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಚೇತನ್ ಗಂಧರ್ವ ಹಾಗೂ ಲಕ್ಷ್ಮೀ ನಾಗರಾಜ್ ಅವರ ಧ್ವನಿಗಳಲ್ಲಿ ಕೇಳಿ ಜಾಲಿಬಾರು ಮತ್ತು ಪೋಲಿ ಹುಡುಗ. ಗೀತೆಗೆ ಸಂಗೀತ ನೀಡಿದರೆ ವೀರ ಸಮರ್ಥ.

ಉಸಿರು ಹಾರಿ ಹೋಗುವ ಹಾಗೆ ಬಿಗಿದು ತಪ್ಪಿಕೊಳ್ಳುವೇನು, ಮತ್ತೆ ಮತ್ತೆ ನಿನ್ನುಸಿರು ನಿಡುತ್ತಾಳಿಸು ನನ್ನನು, ಕರೆಯಲ್ಲಿ ಬುದ್ಧಿ ಹಿಡಿದು ನಿತ್ತ ಸಾಥಿ ನಿನಗೇನು, ಹೃದಯದ ಗತಿಯೇನು ಹೇಳು ನೀನು, ನೀನೇ ಹೇಳು ನಿನ್ನೊಲವಿಗೆ ಮಿಡಿಯದ ಹೃದಯದ ಉಪಯೋಗ ಏನು ಹೇಳು ಹೇಳು. ಕೆ ಕಲ್ಯಾಣ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್. ಚಿತ್ರ ಲವ್ ಸ್ಟೋರಿ, ಗಾಯಕರು ನಂದಿತಾ ಹಾಗೂ ಮಯೂರ್. ಕೆತ್ತಯ್ಯ ಮೇಟಿ ಎಲ್ಲ lovely light, oh my cutie. All that kind of love is my duty. Idu nooru kaala paalavalla prema kathe. Maaye kathe maaye kathe priti illide. Priti endainu ende arthavagade. Andagala ambariyu kannu mundide. Aasegala pallakkiye hottukondide. ನನ್ನ ಸಿರಿ ಚಿತ್ರದ ಗೀತೆ ಹಾಡಿದ್ದಾರೆ ಶ್ವೇತಾ ಹಾಗೂ ನವೀನ್. ಸಾಹಿತ್ಯ ಹೃದಯ ಶಿವ, ಸಂಗೀತ ಪ್ರೇಮ್ಜಿ ಅಮ್ರನ್. ಬರುವವರೆಗೂ ಕಾಯುವೆನು ನಿನ್ನಯ ದಾರಿಯನ್ನು, ನನ್ನೊಳಗೆ ನೀ ಬರುವವರೆಗೂ ಬೆಂಬಿಡದೆ ಕಾಡುವೆ ನಿನ್ನನ್ನು. ಮೋರೆಯ ಮೇಲೆ ಕುಸಿಕೋಪ ಬೇಡವೇ ಬಾಲೆ, ಈ ಮುಕ್ತ ಪ್ರೀತಿಯ ಮೇಲೆ ಕುಸಿ ಕರುಣೆ ತೋರಲೇ ಬಾಲೆ. ಅನ್ನುಸಿರು ನನ್ನೊಳಗಿರವರೆಗೂ ಕಾಯುವೆನು ನಿನ್ನಯ ದಾರಿಯನ್ನು, ನನ್ನೊಳಗೆ ನೀ ಬರುವವರೆಗೂ ಬೆಂಬಿಡದೆ ಕಾಡುವೆ ನಿನ್ನನ್ನು. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಶ್ರೀರಕ್ಷಾ ಅರವಿಂದ್ ಹಾಗೂ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಶುಕ್ರ ಚಿತ್ರದ ಗೀತೆ. ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದರೆ ಮತ್ತೆ ಚಿತ್ರಗೀತೆಗಳನ್ನು ಈ ರಾತ್ರಿ 10:30 ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಭದ್ರಾವತಿ. ಇದು ರಾಂಗ್ ನಂಬರ್ ಇದೆ ಬಿಡಿ, ಇರಲಿ ಬಿಡಿ, ಇದು ರಾಂಗ್ ನಂಬರ್ ಮಾಡಬೇಡಿ. ಶೇರ್ ಕ್ಲಿಕ್ ಯಾವುದೇ ಡೌನ್ಲೋಡ್, ನೀವು ಅಲರ್ಟ್ ಆಗಿರಿ ಮತ್ತು ಸುರಕ್ಷಿತವಾಗಿರಿ. ಬನ್ನಿ SBI ಯೊಂದಿಗೆ ಶತ್ರುವನ್ನ ಸೋಲಿಸೋಣ. ನನ್ನ ಆನ್ಲೈನ್ ಹಕ್ಕು ನನ್ನ ಕೈಲಿ. ಆತ್ಮೀಯ ಕೇಳುಗರೇ, ಇದೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಇಲ್ಲಿ ಶಿವಮೊಗ್ಗ ಪ್ರಾದೇಶಿಕ ಕೇಂದ್ರದಲ್ಲಿ 2022-23 ಶೈಕ್ಷಣಿಕ ಸಾಲಿನ UGC ಮಾನ್ಯತೆಯೊಂದಿಗೆ